ದಲ್ಲಿ ಚಾಮುಂಡಿ ಹಬ್ಬದ ಸಂಗೀತ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ದಸರಾ ಸಂಭ್ರಮ ಜನಪದರ ನಾಲಿಗೆಯಲ್ಲಿ ಮೈಸೂರು ದೇವತೆ ಕಾಳಗದಲ್ಲಿ ಕಾಳಗಾತಿ ಕಾಳಗದಲ್ಲಿ ಕಾಳಗಾತಿ ಬಿಡದವಳು ಚಾಮುಂಡಮ್ಮ ವರದಲ್ಲ ಸುಮಾದೇವಿ ಹೆಸರಲ್ಲಿ ಪಾರ್ವತಿ ವರವ ಪಾಲಿಸುತ್ತಾಯೇ ನಂಬಿದ ಬರುತ್ತಾರ ಮೇಲೆ ತಂಗನ್ನ ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್ ಮಂಗಳವಾರದ ಮಾತೆ ಮಂಗಳವಾರದ ಮಾತೆ ಮಹಾತಾಯಿ ಚಾಮುಂಡಮ್ಮ ವರದಲ್ಲಿ ಲಕ್ಷ್ಮೀದೇವಿ ವಿದ್ಯೆದಲ್ಲಿ ಕಲಾಶ್ವತಿ ಕಾಳಗಕ್ಕೆ ಕಾಳಗಾತಿ ವರವ ಪಾಲಿಸೋ ತಾಯಿ ನಂಬಿದ ಮಾನ್ಯರ ಮ್ಯಾಲೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಕಾಲಲೆ ಕಾಲಂಗಾರ ಮಡಲೆಲೆ ಯಾಲಕ್ಕೆ ಎಳಸೋತ್ತೇನು ಆಲೆ ಕೇವೆಯಲ್ಲಿ ಸಾಗರೆಲ್ಲ ಓ ಅಮ್ಮ ಎಳಸೋತ್ತೇನು ಆಲೆ ಕೇವೆಯಲ್ಲಿ ಸಾಗರೆಲ್ಲ ಓ ಅಮ್ಮ ಎಳಸೋತ್ತೇನು ಆಲೆ ಕೇವೆಯಲ್ಲಿ ಸಾಗರೆಲ್ಲ ಓ ಅಮ್ಮ ಎಳಸೋತ್ತೇನು ಆಲೆ ಕೇವೆಯಲ್ಲಿ ಸಾಗರೆಲ್ಲ ಬ್ರಹ್ಮದೇವರು ಕೊಟ್ಟ ವರದಿಂದ ಉನ್ಮತ್ತನಾದ ಮಹಿಷನು ದೇವಲೋಕಕ್ಕೆ ನುಗ್ಗಿ ದೇವತೆಗಳನ್ನು ಅಟ್ಟಾಡಿಸಿ ಗೋಳು ಹೊಯ್ದುಕೊಂಡನು. ಮಹಿಷನ ಉಪಟಳವನ್ನು ತಾಳಲಾರದ ದೇವಾದಿ ದೇವತೆಗಳು ತಲ್ಲಣಿಸಿ ಹೋದರು. ಅವನು ಕೊಡುವ ಯಮಯಾತನೆಗೆ ಕಂಗಾಲಾದರು. ದೇವೇಂದ್ರನು ಮಹಾಪರಾಕ್ರಮಿಯಾಗಿದ್ದರೂ ಶಕ್ತಿ ಸಂಪನ್ನನಾಗಿದ್ದರೂ ವಜ್ರಾಯುಧವಿದ್ದರೂ ಮಹಿಷನನ್ನು ಎದುರಿಸಲಾರದೆ ಅಸಹಾಯಕನಾಗಿ ನಿಲ್ಲಬೇಕಾಯಿತು. ಮಹಿಷನನ್ನು ದೈಹಿಕ ಬಲದಿಂದಾಗಲಿ ಅಸ್ತ್ರಶಸ್ತ್ರಗಳಿಂದಾಗಲಿ ಅಡಗಿಸಲು ಸಾಧ್ಯವೇ ಇರಲಿಲ್ಲ. ಏಕೆಂದರೆ ಅವನು ಬ್ರಹ್ಮದೇವರು ಕೊಟ್ಟ ವರದಿಂದ ಮದೋನ್ಮತ್ತನಾಗಿದ್ದನು. ಅಸಹಾಯಕರಾದ ದೇವತೆಗಳು ಮಹಿಷನ ಕಾಟದಿಂದ ತಪ್ಪಿಸಿಕೊಳ್ಳಲು ವರವನ್ನು ಕೊಟ್ಟು ತಮ್ಮನ್ನೆಲ್ಲ ಈ ಕೋಟಲೆಗೆ ಗುರಿ ಮಾಡಿರುವ ಬ್ರಹ್ಮದೇವನನ್ನೇ ಇದಕ್ಕೆ ಪರಿಹಾರವನ್ನು ಕೇಳಲು ನಿರ್ಧರಿಸಿ ಬ್ರಹ್ಮನ ಬಳಿ ಬಂದು ತಮ್ಮ ಕಷ್ಟವನ್ನು ತೋಡಿಕೊಂಡರು. ಅದಕ್ಕೆ ಬ್ರಹ್ಮದೇವನು, ದೇವತೆಗಳೇ, ನಾನು ಕೊಟ್ಟಿರುವ ವರದಲ್ಲೂ ಒಂದು ತಂತ್ರವಿದೆ. ಅಮರನಾಗ ಬಯಸಿದ ಅವನು ರಕ್ತ ಬೀಜಾಸುರ ಶಕ್ತಿಯನ್ನು ಕೇಳಿಕೊಂಡನು. ಅಲ್ಲದೆ ಅವನು ಅಮರನಾಗಬೇಕಾದರೆ ಅವನು ಯಾವ ಸ್ತ್ರೀಗೂ ಸೋಲಬಾರದೆಂದು ವರವನ್ನು ಕೊಟ್ಟಿದ್ದೇನೆ. ವಿಧಿ ನಿಯಮದಂತೆ ಅವನ ಸಾವು ಒಬ್ಬ ಸ್ತ್ರೀಯಿಂದ ಸಂಭವಿಸುತ್ತದೆ. ನಡೆಯಲೇಬೇಕಾದುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಮಹಿಷನಂತ ಒಬ್ಬ ಮಹಾದೈತ್ಯನನ್ನು ಸಂಹರಿಸಲು ಒಬ್ಬ ಸ್ತ್ರೀಯಿಂದ ಸಾಧ್ಯವೇ ಎಂಬುದು ದೇವತೆಗಳ ಸಂದೇಹ. ಅಂಥ ಸ್ತ್ರೀಶಕ್ತಿಯೊಂದು ಅವತರಿಸುತ್ತದೆ ಎಂಬುದು ಬ್ರಹ್ಮದೇವನ ಸಮಜಾಯಿಷಿ. ಅದಕ್ಕೆ ಬ್ರಹ್ಮದೇವನೇ ಸುಳಿಹನ್ನು ಸೂಚಿಸುತ್ತಾನೆ. ಹೌದು, ಭೂಲೋಕದ ಉಜ್ಜಯಿನಿ ಪಟ್ಟಣದ ಬಿಜ್ಜಳನ ಏಳು ಜನ ಹೆಣ್ಣು ಮಕ್ಕಳಲ್ಲಿ ಆರು ಜನಕ್ಕಿಂತಲೂ ಚಿಕ್ಕವಳೆ ಕರಚೆಲುವೆಯಾದಂತಹ ಚಾಮಾಯಿ. ಚಾಮಾಯಿ ಅಂದರೆ ಶ್ಯಾಮವರ್ಣದವಳು, ಕಟ್ಟಾಣಿ ಕರಚೆಲುವೆ, ಬುಟ್ಟ ಮಂಡೇಗರತಿ. ಕಾಲ ತೊಳೆಯವಳೇ ಚೆಲ್ಲಾಡಿ ಬಂದೋಳ ನಿಂಬೆ ತಂದನ ಕುಂಕುಮಕ್ಕೆ ಒಲಿಯಾಳೆ ತನ್ನ ತನ ತನ್ನ ತನ್ನ ತನ ಚೆಂಟೋ ಎಲೆಯವಳೆ ದಂಟಿ ನೊಂಗುರುದವಳೆ ಗಂಟೆ ಸದ್ದಿ ಮಹಿಷಾಸುರ ಸಂಹಾರಕ್ಕಾಗಿ ಅವತರಿಸಿರುವ ಚಾಮುಂಡಿಗೆ ದೇವಾದಿದೇವತೆಗಳೆಲ್ಲರ ಓಜ ತೇಜಗಳು, ಶಕ್ತಿ ಸಾಮರ್ಥ್ಯಗಳು, ಅಸ್ತ್ರಶಸ್ತ್ರಗಳು ಈ ಎಲ್ಲವೂ ದೇವಿಗೆ ಅರಿವಿಲ್ಲದ ರೀತಿಯಲ್ಲಿ ಸಂದರ್ಭಕ್ಕೆ ಒದಗಿ ಬರಲೆಂದು ಅವಳಲ್ಲಿ ಹುದುಗಿಸಿಡುತ್ತಾರೆ. ಬ್ರಹ್ಮದೇವರು ತಮ್ಮ ಬ್ರಹ್ಮಾಯುಧವನ್ನು ಕೊಟ್ಟರಂತೆ, ಶಿವನು ಒಪ್ಪಿದನಂತೆ, ತನ್ನ ತ್ರಿಶೂಲವನ್ನು ಕೊಟ್ಟನಂತೆ, ಮಹಾವಿಷ್ಣು ಒಪ್ಪಿದನಂತೆ, ಅವನಲ್ಲಿದ್ದ ಚಕ್ರವ ಕೊಟ್ಟನಂತೆ, ಹೀಗೆ ದೇವಾದಿದೇವ ಮಾನ್ಯರು ಚಾಮುಂಡಿಗೆ ತಮ್ಮ ತಮ್ಮ ಆಯುಧಗಳನ್ನು ಕೊಟ್ಟರಂತೆ. ಈಕೆಯ 16 ಭುಜಗಳಿಗೂ ಒಂದೊಂದು ಆಯುಧ. ಹೀಗೆ ಮೆರೆದವನ ಗರ್ವವನ್ನು ಇಳಿಸುವುದಕ್ಕಾಗಿಯೇ ದೇವಿಯು ಚಾಮುಂಡಿಯಾಗಿ ಭೂಮಿಯಲ್ಲಿ ಅವತರಿಸಿದಳು. ಉತ್ತರದ ಉಜ್ಜಯಿನಿ ದೇಶದ ಬಿಜ್ಜಳರಾಯನ 7 ಜನ ಹೆಣ್ಣು ಮಕ್ಕಳು ಕಾರಣಾಂತರದಿಂದ ಉತ್ತರದಿಂದ ದಕ್ಷಿಣದ ಕಡೆಗೆ ಪ್ರಯಾಣ ಬೆಳೆಸಿದರು. ಹೀಗೆ ದಕ್ಷಿಣದ ಕಡೆಗೆ ಬರುತ್ತಿದ್ದ ಅವರು ಬರುಬರುತ್ತಾ ತಮ್ಮ ಮೆಚ್ಚಾದ ಸ್ಥಳಗಳಲ್ಲಿ ನೆಲೆಗೊಳ್ಳತೊಡಗಿದರು. ಅವರಲ್ಲಿ ಬನ್ನೂರಿನ ಬೆಡಗಿಗೆ ಮನಸೋತ ಹೇಮಾಂಬೆ ಬನ್ನೂರಿನಲ್ಲಿ ನೆಲೆಗೊಂಡಳು. ಹೊನ್ನಾದೇವಿ ಸೋಸಲೆಯನ್ನು ಸೇರಿದಳು. ನಡುವಾಳಿನಲ್ಲಿ ಚೌಡೇಶ್ವರಿ ನೆಲೆಸಿದಳು. ಮೂಗೂರಿನಲ್ಲಿ ತಿಬ್ಬಾದೇವಿ ನಿಂತಳು. ಕನ್ನಂಬಾಡಿಯಲ್ಲಿ ಕಾಳಮ್ಮ ನೆಲೆಯೂರಿದಳು. ಇನ್ನುಳಿದವರು ಹಿರಿದೇವತೆ ಮತ್ತು ಚಾಮುಂಡೇಶ್ವರಿ. ಸಾಗಲಿಲ್ಲ ಓ ಬಣ್ಣ ಸಾಗಲಿಲ್ಲ ಮಣ್ಣಾಟೆ ಮ್ಯಾರಾದರೆ ಸಾಗಲಿಲ್ಲ ಅಕ್ಕ, ತಂಗಿಯರೆಲ್ಲರೂ ತಳ ಊರಲು ದಾರಿ ತೋರಿಸಿದ ನೀನು ಎಲ್ಲಿ ನೆಲೆಸುತ್ತೀಯೇ ಎಂಬುದನ್ನು ಹೇಳಕ್ಕ? ಚಾಮುಂಡಿ, ನೀನು ಎಲ್ಲಿ ನೆಲೆಸಬೇಕೆಂದು ಮನಸ್ಸು ಮಾಡಿದ್ದೀಯೇ ಹೇಳು, ಅನಂತರ ನಾನು ನೆಲೆಗೊಳ್ಳುವ ಸ್ಥಳವನ್ನು ಹೇಳುತ್ತೇನೆ. ಅಕ್ಕ, ಆ ಕಡೆ ನೋಡು, ದೂರದಲ್ಲಿ ಹಚ್ಚ ಹಸುರನ್ನೇ ಮೈಯಾಂತೂ ಮೆರೆಯುತ್ತಿರುವ ಬೆಟ್ಟವೊಂದು ನಿನಗೆ ಕಾಣುತ್ತಿದೆಯೇ? ಹೌದು, ಕಾಣುತ್ತಿದೆ. ಅದು ಮಹಾಬಲಾದ್ರಿ ಅಲ್ಲವೇ? ಹೌದು, ಆ ಮಹಾಬಲಾದ್ರಿಯೇ ನನ್ನಂತಹ ವೀರ ಮಹಿಳೆಗೆ ತಕ್ಕುದೆನಿಸುವ ಸೊಗಸುದಾಣ ಎಂದುಕೊಂಡಿದ್ದೇನೆ. ತಂಗಿ, ನೀನು ವೀರಳೋ ಧೀರಳೋ ಶೂರಳೋ ಏನಾದರೂ ಆಗಿರು, ಆದರೆ ನೀನು ಆಯ್ಕೆ ಮಾಡಿಕೊಂಡಿರುವ ತಾಣ ರಮಣೀಯವಾದುದ್ದಾಗಿದ್ದರೂ ಅದು ಅಪಾಯಕಾರಿ ಪರ್ವತವೆಂದು ಕೇಳಿದ್ದೇನೆ. ಅಪಾಯವೇ? ಯಾರಿಂದ, ಯಾರಿಗೆ, ಹೇಗೆ? ಚಾಮುಂಡಿ, ಆ ಮಹಾಬಲಾದ್ರಿ ಇರುವ ನಾಡು ಮಹಿಷನೆನ್ನುವ ರಾಕ್ಷಸನದು. ಅವನಿಂದ ನಿನಗೇನಾದರೂ ತೊಂದರೆಯಾದೀತೆಂಬ ಆತಂಕ ನನ್ನದು. ಏನಕ್ಕ, ಇಂತಹ ಕ್ಷುದ್ರ ಜಂತುಗಳಿಗೆಲ್ಲ ನಾವು ಹೆದರಿದ್ದರೆ ಉತ್ತರದಿಂದ ಇಷ್ಟು ದೂರ ಬರಲು ಸಾಧ್ಯವಾಗುತ್ತಿತ್ತೆ? ಹಾಗಲ್ಲ ತಂಗಿ, ಈ ರಾಕ್ಷಸ ಸಾಮಾನ್ಯನಲ್ಲ. ಅವನು ಬ್ರಹ್ಮನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡಿ ವಿಚಿತ್ರವಾದ ವರವನ್ನು ಪಡೆದು ದೇವಾದಿ ದೇವತೆಗಳನ್ನು ದೇವಮಾನವರನ್ನು ಹಿಂಸಿಸುತ್ತಿದ್ದಾನೆ. ಅಂಥವನಿರುವೆಡೆಗೆ ನೀನು ಹೋಗುವುದೆಂದರೆ ನನಗೆ ಭಯವಾಗುತ್ತದೆ. ಭಯ? ಅಕ್ಕ, ನಿನಗೂ ಭಯವೇ? ಸರಿ ಹೋಯಿತು. ಅದಿರಲಿ, ಅವನು ಪಡೆದಿರುವ ವರವಾದರೂ ಏನಕ್ಕ? ಅವನ ದೇಹದಿಂದ ಒಂದು ತೊಟ್ಟು ರಕ್ತವೇನಾದರೂ ಭೂಮಿಯ ಮೇಲೆ ಬಿದ್ದರೆ ಅದರಿಂದ ಅವನಷ್ಟೇ ಶಕ್ತರಾದ ಕೋಟಿ ರಾಕ್ಷಸರು ಉತ್ಪತ್ತಿಯಾಗುತ್ತಾರಂತೆ. ಈ ಕಾರಣದಿಂದ ದೇವಾದಿ ದೇವತೆಗಳೂ ಅವನನ್ನು ಕಂಡರೆ ಹೆದರಿ ಹವ್ವಳಿಸುತ್ತಾರೆ. ಅಕ್ಕ, ಯಾರು ಹೆದರಿದರೂ ಸರಿಯೇ, ನಾನು ಹೆದರುವವಳಲ್ಲ. ಆ ರಮಣೀಯ ತಾಣ ಮಹಾಬಲಾದ್ರಿ ನನ್ನ ಕಣ್ಮನಗಳನ್ನು ಸೂರೆಗೊಂಡಿದೆ. ನಾನು ಅಲ್ಲಿಯೇ ನೆಲೆಸತಕ್ಕವಳು. ಇದಕ್ಕೇನಾದರೂ ಅಡ್ಡಿ ಮಾಡಲು ಬಂದರೆ ಆ ರಕ್ಕಸನನ್ನು ನೆಲ ಕಿಕ್ಕಿ ಕೊಲ್ಲುತ್ತೇನೆ, ಇದು ನಿಶ್ಚಯ. ಚಾಮುಂಡಿ, ಅಂಥ ದುಷ್ಟ ರಕ್ಕಸನನ್ನು ಕೊಲ್ಲುವುದು ನಿನ್ನಂಥ ಮೃದು ಸ್ವಭಾವದ ಕೋಮಲೆಯಿಂದ ಸಾಧ್ಯವಾಗದು. ನಾವು ನಾವೇ ಬಯಸಿ ಕಷ್ಟಕ್ಕೆ ಸಿಕ್ಕಿಕೊಳ್ಳುವುದು ಸರಿಯಲ್ಲ. ನೀನು ನನ್ನ ಮಾತನ್ನು ಕೇಳಿ ಬೇರೆ ಯಾವುದಾದರೂ ಒಳ್ಳೆಯ ಸ್ಥಳವನ್ನು ಹುಡುಕಿ ನೆಲೆಗೊಳ್ಳುವುದು ಸರಿಯೆನಿಸುತ್ತದೆ. ಅಕ್ಕ, ನನಗಾಗಿ ನೀನು ಹೆದರುವ ಅಗತ್ಯವಿಲ್ಲ. ನೀನು ಚಂಗಾಳ್ವ ಭೂಮಿ ಪಿರಿಯಾಪಟ್ಟಣಕ್ಕೆ ಹೋಗಿ ನೆಲೆಗೊಳ್ಳುತ್ತೇನೆ ಎಂದಿಯಲ್ಲ, ಹೋಗಿ ಬಾ. ಅದಕ್ಕೆ ಮೊದಲು ಈ ಪ್ರೀತಿಯ ತಂಗಿಯನ್ನು ಆಶೀರ್ವದಿಸಿ ಕಳಿಸಿಕೊಡಕ್ಕ. ಮಂಚುವುದೇ ಪಟ್ಟೆ ಮಂಚುವುದು ನಂದ ದಿವಿ ಪಟ್ಟೆಯ ಮಂಚದ ಮೇಲೆ ಗುರು ನಿದ್ರ ಮಾಡುವಾಗ ಕಾಕು ಕೋಳಿ ಕೂಗಲಿಲ್ಲ, ಲೋಕ ಬೆಳಗಾಗಲಿಲ್ಲ, ಬೆಳ್ಳಿಯೇ ಮೂಡಲಿಲ್ಲ, ಬೆಳಕರೆದು ಬರಲಿಲ್ಲ, ಕೆಟ್ಟಾದೊಂದು ಸಪನ ಕಂಡ, ಕೆಟ್ಟಾದೊಂದು ಸಪನ ಕಂಡ, ತಂದನ ತಾನ ಸಪನ ಕಂಡು ಯಾದ ಸಪನ ಕಂಡು ರಕ್ಕಿಟ್ಟು ಮೇಲೆ ಕೆತ್ತು ಎಡಬಲವ ನೋಡು ತಾಳಿ ತಂದನ ತಾನ ತಂದನ್ನು ತಾನರು ತಂದನ ತಂದೆ ನಾನ ಚಾಮುಂಡಿ ನಾವೇಳು ಜನ ಅಕ್ಕ ತಂಗಿಯರಲ್ಲಿ ನೀನು ಮಾತ್ರ ನಮ್ಮೆಲ್ಲರಿಗಿಂತಲೂ ವಿಶಿಷ್ಟ ಎಂಬುದನ್ನು ಈಗ ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ದುಂಡುಳು ಚಾಮಾಗೆ ದಂಡೊಡುಗೆ ತಂದನ್ನ ತಾನ ತಂದನಾನ ತಂದನ್ನ ತಾನ ಚಾಮಾಯೆ ಉರುಳು ಚಾಮಾಯೆ ದುಂಡುಡುಗೆ ಸುತ್ತುಗೊಂಡು ನಿಜ ದುಡುವ ಗಿಡ್ಡಿಗಿರು ಜಮ್ನಾ ನೋಡೇ ತನ್ನ ತಾನ ತಂದೆ ತನ್ನ ತಾನ ಚಮಾಯಿ ಮುರಳಿ ಮರತ್ತಾಳಲ್ಲಿ ಬೆಳ್ಳಿ ಗತ್ತಿಗೆ ಓಡಿ ಅಳ್ಳಳ್ಳಿ ಗೋಲೆ ಪುರುಷೆಲ್ಲ ಬಂದೇ ಕುಣಿಬೇಕು ನನ್ನ ತನ ತಂದೆ ನನ್ನ ತನ ಚಮಾಯಿ. ಹೌದು, ನಿನ್ನೆ ರಾತ್ರಿ ಕಾವೇರಿ ತೀರದ ಕನ್ನಂಬಾಡಿಯಲ್ಲಿ ಕಾಳಮ್ಮನ ಮನೆಯಲ್ಲಿ ಉಳಿದಿದ್ದೆವಲ್ಲ, ಅಲ್ಲಿ ನನಗೊಂದು ವಿಚಿತ್ರವಾದ ಕನಸಾಯಿತು. ಕನಸೇ, ಹೇಳಕ್ಕ ಏನದು? ಹಾ, ಎಂಥ ಅದ್ಭುತವಾದ ಕನಸು! ದೇವಲೋಕದಲ್ಲಿ ರತ್ನ ಖಚಿತ ಕನಕ ಸಿಂಹಾಸನದಲ್ಲಿ ನೀನು ಕುಳಿತು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಥಳಥಳಿಸುತ್ತಿದ್ದೆ. ಆಗ ಬ್ರಹ್ಮ ವಿಷ್ಣು ಈಶ್ವರಾದಿಯಾಗಿ ಎಲ್ಲಾ ದೇವತೆಗಳು ನಿನಗೆ ತಮ್ಮ ತಮ್ಮ ಶಕ್ತಿಯನ್ನು ಧಾರೆ ಎರೆದು ಕೊಡುತ್ತಿದ್ದರು, ನಿನಗೆ ಜೈಕಾರ ಮಾಡುತ್ತಿದ್ದರು. ನೀನು ಅವರಿಗೆಲ್ಲ ಅಭಯ ಹಸ್ತವನ್ನು ತೋರಿಸುತ್ತ ಸಿಂಹವಾಹನೆಯಾಗಿ ಭೂಮಿಯ ಕಡೆಗೆ ಇಳಿದು ಬರುತ್ತಿದ್ದೆ. ಅಷ್ಟರಲ್ಲಿ ನನಗೆ ಎಚ್ಚರವಾಯಿತು. ಕಣ್ಣು ಬಿಟ್ಟು ನೋಡಿದರೆ ನೀನು ನನ್ನ ಪಕ್ಕದಲ್ಲೇ ಮಲಗಿದ್ದೆ. ಈಗ ನನಗೆ ಆ ಸ್ವಪ್ನದ ಅರ್ಥ ಏನೆಂಬುದು ಅರಿವಾಗುತ್ತಿದೆ. ನೀನು ಸಾಮಾನ್ಯಳಲ್ಲ ಚಾಮುಂಡಿ, ನಿನ್ನಿಂದ ಯಾವುದೋ ಮಹತ್ಕಾರ್ಯ ಆಗಬೇಕಿದೆ ಎಂದು ಕಾಣುತ್ತಿದೆ. ಆಗಲಿ, ನಾನಿನ್ನು ಪಿರಿಯಾಪಟ್ಟಣಕ್ಕೆ ಹೋಗುತ್ತೇನೆ. ನಿನ್ನ ದಾರಿಯನ್ನು ನೀನು ಹಿಡಿತಂಗಿ, ನಿನಗೆ ಶುಭವಾಗಲಿ ಎಂಬುದಾಗಿ ಹಿರಿದೇವತೆ ಚಾಮುಂಡಿಯನ್ನು ಮಹಿಷಮಂಡಲಕ್ಕೆ ಬೀಳ್ಕೊಟ್ಟಳು. ಚಾಮುಂಡಿಯ ಮೂಲ ಆಶಯವು ಮಹಿಷಮಂಡಲಕ್ಕೆ ಹೋಗುವುದು, ಮಹಿಷನನ್ನು ಸಂಹರಿಸುವುದು, ಮಹಾಬಲಾದ್ರಿಯಲ್ಲಿ ನೆಲೆಗೊಳ್ಳುವುದೇ ಆಗಿತ್ತು. ಮಂಗಳವಾರ ಮಾತೆ, ಮಂಗಳವಾರ ಮಾತಾಯಿ ಚಾಮುಂಡಮ್ಮ, ವರದಲ್ಲಿ ಲಕ್ಷ್ಮೀದೇವಿ, ವಿದ್ಯದಲ್ಲಿ ಸರಸ್ವತಿ, ಕಾಳಗಕ್ಕೆ ಜಾತಿ, ವರವ ಪಾಲಿಸೋ ತಾಯಿ, ನಂಬಿದ ಮಾನ್ಯರ ಮ್ಯಾಲೆ ಮನವರು ನೆಂಬಿದ ಭಕ್ತರಿಗೆ ವರವ ಪಾಲಿಸೋ ತಾಯಿ ತಂದನ ತಾರ ಬೆಟ್ಟದವಳು ಚಾಮುಂಡಮ್ಮ, ವರವ ಪಾಲಿಸೋ ತಾಯಿ, ನಂಬಿದ ಮನೆಯ ಮ್ಯಾಲೆ ನಂಜನಗೂಡೆಂಬುವಾದೋ, ನಂಜನಗೂಡೆಂಬುವಾದೋ ಜಂಗಮರ ಎಡಕ್ಕೆ ಎಣ್ಣೀರ ವಾಳೆ, ಬಲಕ್ಕೆ ಬಾರಿಯಾಗುಡಲು ಬಳಬಳಸು ದೇವಸ್ಥಾನ, ಸುತ್ತ ತಂಬಡಗೇರಿ ನಟ್ಟ ನಡಮದ್ಯ ಸ್ವಾಮಿ ನಂಜುಂಡ.

ಆಯ್ತಾ? ಅಂಗೈಲಿ ದಿನ ನಿನ್ನ ಹೆಸರನು ನನ್ನ ಹೆಸರ ಜೊತೆ ನಾ ಬರೆದೆ, ಅಂಗೈಲಿ ಅದು ಅಳಿಸಿ ಹೋದರೂ ನನ್ಯದೆಯೊಳಗೆ ನೀಳಿದೆ. ಇದುವರೆಗೂ ಶ್ರೇಯಾ ಘೋಷಲ್ ಮತ್ತು ಆರ್ ಪಿ ಪಟ್ನಾಯಕ್ ಅವರ ಸ್ವರಗಳಲ್ಲಿ ಚಪ್ಪಾಳೆ ಚಿತ್ರದ ಹಾಡನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ